ನಿನ್ನ ಮನ ಸೇರಿದು ಕಂಡ ಕನಸು ನನ ತಾಯಿದು ಕಣ್ಣು ಕಂಡು ಕಂಡು ಕಣ್ಣು ಮುಂದಾಯಿತು ನನ್ನ ನಿನ್ನ ನನ್ನ ನಿನ್ನ ಮನ ಸೇರಿದು ಿದರೇನು ಈ ಊರ ಸಿಡಿದರೇನು ನಂಬಿರುವ ಹೆಣ್ಣ ಕೈ ಬಿಡೆ ನಾನು ಒಲವಿಗೆ ಮಣಿದು ಸೋತನು ನಾನು ನಿನ್ನೊಡನಿರಲು ಹೃದಯ ತುಂಬಿತು ಕಣ್ಣು ಕಣ್ಣು ಒಂದಾಯಿತು ದಿನ ರಾತ್ರಿಯೂ ಕಂಡ ಕನಸು ನನಸಾಯಿತು ಕಣ್ಣು ಕಣ್ಣು ಕಣ್ಣು ನಿನ್ನ ಮನಸೇರಿತು ಈ ನಿನ್ನ ಮೊಗದ ಅಂದ ಕಾಣುವ ಕಣ್ಣಿಗೆ ಏನೋ ಆನಂದ ನೂರು ಮಾತು ಏಕೆ ನೂರಾರು ಆಸೆ ಏಕೆ ನಿನ್ನೊಡನಿರುವಾಗ ಇನ್ನೂ ಬೇರೆ ಬೇಕೆ ನಿನ್ನೆ ನುಡಿಗೆ ನಾ ಮೈ ಮರೆತೆ ಎಲ್ಲ ಮರೆತು ನಿನ್ನಲ್ಲಿ ಬೆರೆತೆ ನಿನ್ನಲ್ಲಿ ಬಿಡಲು ನಿನ್ನ ಮನ ಸೇರಿತು ನಿನ್ನ ರಾತ್ರಿಯೂ ಕಂಡ ಕನಸು ನನಸಾಯಿತು